ಖರೀದಿ ಮಾಡ್ತೀನಿ. ಸೊ ಊರಲ್ಲಿ ಯಾರ ಹತ್ರ ದನಗಳಿರ್ತೇವೆ ಒಂದು ನಾಲ್ಕೈದು ತರಿಸ್ಬಿಟ್ಟು ಅದನ್ನ ಸಾವಯವ ಗೊಬ್ಬರ ಮಾಡ್ಕೋತೀನಿ, ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ತೀನಿ. ಸೊ ಅದನ್ನ ಬಹಳ ಉತ್ತಮ ಅಂತ ಅನಿಸ್ತು. ಅದು ಬಹಳ ಉತ್ತಮ, ನಮ್ಮ ಮಣ್ಣಿಗೆ ಶಕ್ತಿ ಕೊಡುತ್ತೆ, ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ, ಪಿಎಚ್ ಲೆವೆಲ್ ಮೇಂಟೈನ್ ಆಗುತ್ತೆ, ಮಾಯಿಶ್ಚರ್ ಲೆವೆಲ್ ಮೇಂಟೈನ್ ಆಗುತ್ತೆ, ಮಣ್ಣಿನ ಗುಣಮಟ್ಟ ಚೆನ್ನಾಗಿಟ್ಟರೆ ಒಂದ್ ಚೀಲ ಸರ್ಕಾರಿ ಗೊಬ್ಬರ ಕೊಡೋದ್ ಬದಲು ಒಂದ್ ಅರ್ಧ ಚೀಲ ಕೊಡ್ಬೇಕಾಗತ್ತೆ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ತಾ ಹೋದ್ರೆ. ಸೊ ಆದಷ್ಟು ನಾನು ಸರ್ಕಾರಿ ಗೊಬ್ಬರ ಕಡಿಮೆ ಯೂಸ್ ಮಾಡ್ತಾ, ಕೊಟ್ಟಿಗೆ ಗೊಬ್ಬರ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಹಾಕ್ತಾ ಇರ್ತೇನೆ. ಸೊ ಅದನ್ನ ಚೆನ್ನಾಗಿ ಕೆಲಸ ಮಾಡುತ್ತೆ, ಮಣ್ಣಿನ ಗುಣಮಟ್ಟ ಚೆನ್ನಾಗಿ ಮಾಡ್ತೇನೆ. ಈರುಳ್ಳಿ ಬೆಳೆಗೆ ಬಹಳಷ್ಟು ಉಪಯುಕ್ತವಾಗಿ ಚೆನ್ನಾಗಿರ್ತದೆ ಅಂತ. ಎಲ್ಲಾ ಬೆಳೆಗೂ ಉಪಯುಕ್ತವಾಗಿರುತ್ತೆ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಈಗ ನೀವು ಇಷ್ಟು ಪ್ರದೇಶದಲ್ಲಿ ಮಾಡ್ತೀರಿ, ಎಷ್ಟು ಕ್ವಿಂಟಾಲ್ ಈರುಳ್ಳಿಯನ್ನ ಬೆಳೆದಿದ್ದೀರಿ ಹಾಗೆ ಒಂದೊಂದು ಎಕರೆಗೋ ಅಥವಾ ಒಂದು ಹೆಕ್ಟೇರ್ಗೋ ಅಂತ? ಒಂದ್ ಎಕರೆಗೆ 100 ಕ್ವಿಂಟಲ್ ಬರುತ್ತೆ ಈರುಳ್ಳಿ. ಹೈಯೆಸ್ಟ್ ನಾನು 110 ತೆಗೆದಿದ್ದೀನಿ. ಸೊ ಆವರೇಜ್ ಬಂದ್ಬಿಟ್ರೆ 75-80 ಸಹಜವಾಗಿ ಬರಬೇಕು. ಚೆನ್ನಾಗಿ ರೋಗ ನಿರ್ವಹಣೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆದ್ರೆ ಈ ಪ್ರಕೃತಿ ವಿಕೋಪ ಆದ್ರೆ ಮಾತ್ರ ಕೆಲವೊಮ್ಮೆ ಕೈಗೊಡ್ತದೆ. ಮಳೆ ಬಂದ್ರೆ ಏನಿಲ್ಲ, ಈ ಪ್ರಕೃತಿ ವಿಕೋಪ ಅಂದ್ರೆ ಈ ಈರುಳ್ಳಿ ಬೆಳೆಗೆ ಯಾವ ರೀತಿಯ ಪ್ರಕೃತಿ ವಿಕೋಪಗಳಿಂದ ಹಾನಿ ಉಂಟಾಗ್ತದೆ? ಈರುಳ್ಳಿ ಬೆಳೆಯಲ್ಲಿ ಮಳೆ ಜಾಸ್ತಿ ಬಂದ್ರೆ ಕೊಳತು ಹೋಗುತ್ತೆ, ಆಮೇಲೆ ಇನ್ನೊಂದು ರೋಗ ಜಾಸ್ತಿ ಬರುತ್ತೆ, ಎಷ್ಟು ಕೀಟನಾಶಕ ಹೊಡೆದ್ರೂ ಕಂಟ್ರೋಲ್ ಆಗಲ್ಲ. ಮಳೆಗಾಲದಲ್ಲಿ ಬೆಳಿಬೇಕಂತ ವಿಧಾನವನ್ನು ಅಳಿಸ್ಕೊಂಡ್ರೆ ಇದು ಕಡಿಮೆ ಮಾಡಬಹುದು. ನೀರಿನ ಬಳಕೆ ಮಳೆಗಾಲದಲ್ಲಿ ತುಂಬಾ ಕಡಿಮೆ ಇರುತ್ತೆ. ನಾನು ಡ್ರಿಪ್ ಅನ್ನ ಅಳವಡಿಸ್ಕೊಂಡಿದ್ದೀನಿ, ಬಿಡ್ ನೀರ್ ಬಿಟ್ಬಿಟ್ಟು ಕೃಷಿ ಮಾಡಲ್ಲ ಜಾಸ್ತಿ, ಯಾಕಂದ್ರೆ ನಾನು ಜಾಸ್ತಿ ನೀರ್ ಬಿಟ್ಟು ನನ್ನ ಮಣ್ಣಿನ ಫಲವತ್ತತೆಯನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಾನು ಮಣ್ಣನ್ನ ಸುಧಾರಿಸ್ಕೊಳ್ಳಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ 3-4 ವರ್ಷದಿಂದ. ಸೊ ಅದಕ್ಕೆ ಡ್ರಿಪ್ ಇರಿಗೇಷನ್ ಯೂಸ್ ಮಾಡ್ತೀನಿ, ನೀರು ಕಡಿಮೆ ಆಗುತ್ತೆ, ಕಡಿಮೆ ಬಿಡೋದಾಗತ್ತೆ, ಆಮೇಲೆ ಈಸಿಯಾಗಿ ನೀರ್ ಬಿಡಬಹುದು ಬೆಳೆಗೆ, ನೀರನ್ನ ಕಂಟ್ರೋಲ್ ಮಾಡಬಹುದು, ಎಷ್ಟು ಬಿಡಬೇಕು, ಎಷ್ಟು ಮಾಯಿಶ್ಚರ್ ಮೇಂಟೈನ್ ಮಾಡ್ಕೋಬಹುದು, ಅದನ್ನ ನಂಗೆ ಕಂಟ್ರೋಲ್ ಆಗುತ್ತೆ. ಈಗ ನೀವೊಂದು ಎಕರೆಗೆ ಒಂದು 80-110 ಕ್ವಿಂಟಲ್ ವರೆಗೆ ಬೆಳಿತೀರಿ ಅಂತ ಹೇಳಿದ್ರಿ, ಮಾರುಕಟ್ಟೆ ಹೇಗೆ ಇದಕ್ಕೆ? ಗುಲ್ಬರ್ಗದಲ್ಲಿ ಮಾರ್ತೀವಿ, ಆಮೇಲೆ ಬೆಂಗಳೂರು ಕಳಿಸ್ತೀವಿ, ಹೈದರಾಬಾದ್ ಕಳಿಸ್ತೀವಿ. ಮಾರ್ಕೆಟ್ ಸೀಸನ್ ವೈಸ್ ಕ್ರಾಪ್ ಇದು. ಸೀಸನ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ನಾವು ಬಿತ್ತನೆ ಮಾಡ್ತೀವಿ. ಸೀಸನ್ ಇವಾಗ ನವೆಂಬರ್ ಡಿಸೆಂಬರ್ ಅಲ್ಲಿ ಒಳ್ಳೆ ರೇಟ್ ಬರುತ್ತೆ, ಆದ್ರೆ ನವೆಂಬರ್ ಅಲ್ಲಿ ಬರಬೇಕು ಆದ್ರೆ ನಾವು ಜೂನ್ ಅಲ್ಲಿ ಬಿತ್ತಬೇಕಾಗತ್ತೆ. ನಮ್ಮ ಹತ್ರ ಡೈರೆಕ್ಟ್ ಬಿತ್ತನೆ ಮಾಡೋದ್ ಮಷಿನ್ ತಂದಿದ್ದೀನಿ ಕಂಪ್ನಿ ಅಂತ. ಸೊ ನನಗೆ ಅದು ಡೈರೆಕ್ಟ್ ಆಗಿ ಬಿತ್ತನೆ ಮಾಡ್ಬಿಡ್ತೀನಿ. ನಾನು ಸೀಡ್ಲಿಂಗ್ಸ್ ಅಗಿಗಳನ್ನ ಸಸ್ಯಗಳನ್ನ ಮಾಡಿಕೊಂಡು ಲೇಬರ್ ಹಚ್ಚಿಬಿಟ್ಟು ಕೂಡ್ಸಲ್ಲ, ಡೈರೆಕ್ಟ್ ಬಿತ್ತಬಿಡ್ತೀನಿ. ಬಿತ್ತಿದ್ರೆ ಇಳುವರಿನೂ ಚೆನ್ನಾಗಿ ಬರುತ್ತೆ, ಆಮೇಲೆ ಡೈರೆಕ್ಟ್ ಬಿತ್ತಲಿಕ್ಕೆ ಆಗ್ತದೆ ನನಗೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಆಮೇಲೆ ರೈತರು ಇದನ್ನ ಯೋಚನೆ ಮಾಡಬೇಕು, ನನಗೆ ಕಾಸ್ಟ್ ಕಡಿಮೆ ಮಾಡಿಕೊಂಡ್ರೆ ರೇಟ್ ಕಡಿಮೆ ಬಂದ್ರೇನು ಪರವಾಗಿಲ್ಲ, ಸಹಜವಾಗಿ ನಡೆಯುತ್ತೆ. ಹವಾಗುಣ ಹೇಗಿರಬೇಕು? ಹವಾಗುಣ ಅಕ್ಟೋಬರ್ ಇಂದ ಏನ್ ಹವಾಗುಣ ತಂಪಾಗಿರುತ್ತಲ್ಲ ಅದು ಒಳ್ಳೆ 35 ಡಿಗ್ರಿ ಟೆಂಪರೇಚರ್ ತನಕ ನಡೀತೆ. 25-36 ಡಿಗ್ರಿ ಟೆಂಪರೇಚರ್ ಅಲ್ಲಿ ಒಳ್ಳೆ ಇಳುವರಿ ಬರುತ್ತೆ. ಈಗ ಈರುಳ್ಳಿ ಬೆಳೆ ಒಮ್ಮೆ ಕಟಾವು ಆದ ಮೇಲೆ ಮುಂದೆ ತಕ್ಷಣದಲ್ಲೇ ಈರುಳ್ಳಿ ಬೆಳೆಯನ್ನೇ ಮಾಡ್ತೀರಾ ಅಲ್ಲ ಬೇರೆ ಏನಾದ್ರೂ ಉಪ ಬೆಳೆಗೆ ಹೋಗ್ತೀರಾ? ಉಪ ಬೆಳೆಗೆ ಹೋಗ್ತೀನಿ. ಒಂದ್ ಈರುಳ್ಳಿ ಕಟಾವ್ ಆದ್ಮೇಲೆ ಆ ಪ್ರದೇಶನ ಸ್ವಚ್ಛಗೊಳಿಸಿ ಇದು ಗೆಳೆಯಲ್ದು ಹೊಡೆಸಿ ನಾವು ಬೇರೆ ಬೆಳೆಗೆ ಹೋಗ್ತೀನಿ. ಕಲ್ಲಂಗಡಿ ಹಾಕ್ತೀನಿ, ಆಮೇಲೆ ಸಿಹಿ ಮೆಕ್ಕೆಜೋಳ ಹಾಕ್ತೀನಿ ಅದರಲ್ಲಿ. ಈ ಸರಿ ಎಷ್ಟು ಈರುಳ್ಳಿ ಬೆಳೆಯನ್ನ ಬೆಳೆದಿದ್ದೀರಿ ನಿಮ್ಮ ಒಟ್ಟು ವ್ಯಾಪ್ತಿಯಲ್ಲಿ? ಈ ಸಲ ಮಳೆಗಾಲದಲ್ಲಿ ಬಿತ್ತಿರೋದು ತುಂಬಾ ಕಡಿಮೆ ಆಗಿದೆ. ಮಳೆಗಾಲದಲ್ಲಿ 1 ಎಕರೆ ಬಿತ್ತಿದ್ದೆ, ಅದು 1 ಎಕರೆಯಲ್ಲಿ ಸುಮಾರು ಎಲ್ಲ ಮಳೆಗೆ ಬಂದ್ಬಿಟ್ಟು ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟಿತ್ತು. ಅದರಲ್ಲಿ ಒಂದು 30 ಕ್ವಿಂಟಲ್ ಬಂದಿದೆ 1 ಎಕರೆಯಲ್ಲಿ, ಯಾಕಂದ್ರೆ ಡೈರೆಕ್ಟ್ ಬಿತ್ತಿರೋದೇ ಉಳ್ಕೊಂಡಿದೆ. ಆಮೇಲೆ ನಾನು ಸಸ್ಯಗಳಿಗೂ ಹಾಕಿದ್ದೆ. ಮಳೆ 100 ಕ್ವಿಂಟಲ್ ವರೆಗೆ ಬರಬೇಕಂತ ಇದೆ, 100 ಕ್ವಿಂಟಲ್ ಅಂತ ಬರಬೇಕಾಗಿತ್ತು. ಸೊ 30 ಕ್ವಿಂಟಲ್ ಬಂದಿದೆ, ಬಟ್ ಆದ್ರೂ ಅದಕ್ಕೆ ಒಳ್ಳೆ ರೇಟ್ ಬಂದಿದೆ, 4,000 ರೇಟ್ ಬಂದಿದೆ. ಮಳೆಗಾಲದಲ್ಲಿ ಬಿತ್ತಿರೋದು ಯಾರು ಸಕ್ಸಸ್ ಆಗಿಲ್ಲ. ಸೊ ನಾನು ಒಂದು 30 ಕ್ವಿಂಟಲ್ ಆದ್ರೂ ಬಂದಿದೆ ಅಂತ ಸ್ವಲ್ಪ ಖುಷಿ ಇರುತ್ತೆ. ಹಾಕಿದ್ದಕ್ಕೆ ಹೇಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ ಎಕರೆಗೆ? ಇವಾಗ ನನ್ನ ಹತ್ರ 2.5 ಎಕರೆ ನಮ್ ಜಮೀನಲ್ಲಿ, ಒಂದು 5 ಎಕರೆ ನಮ್ಮ ಲೀಸ್ಡ್ ಲ್ಯಾಂಡ್ ಅಲ್ಲಿ ಇದೆ. ಈಗ ಬೆಳೆ ಬೆಳೆದಿದ್ದೀರಿ? ಬೆಳೆ ಇನ್ನೂ ಒಂದು ಒಂದ್ ತಿಂಗಳಲ್ಲಿ ನಾನು ಹಾರ್ವೆಸ್ಟ್ ಮಾಡಿ 20 ದಿವಸದಲ್ಲಿ ಇದು ಮಾಡ್ತೀನಿ, ರಾಶಿ ಮಾಡ್ತೀನಿ. ರಾಶಿ ಮಾಡ್ತೀರಿ? ಅಂದ್ರೆ ಈ ಈರುಳ್ಳಿ ಬೆಳೆ ಕೂಡ ಒಂದ್ ರೀತಿಯಲ್ಲಿ ಲಾಭದಾಯಕವಾಗಿರತಕ್ಕಂಥ ಬೆಳೆ ಅಂತೀರಾ? ಹೇಗೆ ಲಾಭದಾಯಕ ಬೆಳೆ ಇದೆ, ಬಟ್ ಆದ್ರೆ ನಮ್ಮ ರೈತರು ದುಡ್ಡು ಜಾಸ್ತಿ ಖರ್ಚು ಮಾಡ್ಕೊಂಡ್ಬಿಟ್ಟು ಬೆಳೆದ್ರೆ ಲಾಭದಾಯಕ ಇಲ್ಲ. ಕಡಿಮೆ ಖರ್ಚಿನಿಂದ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇವಾಗ ನಮ್ಮ ಕಡಿಮೆ ಖರ್ಚು ಅಂತಂತಂದ್ರೆ ನಮ್ಮ ರೈತರೆಲ್ಲ ಮಣ್ಣಿನ ಫಲವತ್ತತೆ ಜಾಸ್ತಿ ಇರಲ್ಲ, ಸೊ ಅದು ಖರ್ಚು ಮಾಡಬಾರದು ಅಂತಂತಂದ್ರೆ ಎಲ್ಲ DAP ಆಯ್ತು ಯಾವ್ದು ಸರ್ಕಾರಿ ರಾಸಾಯನಿಕ ಗೊಬ್ಬರ ಹಾಕ್ತಾರೆ ಅದನ್ನು ಬಿಟ್ಬಿಡ್ತಾರೆ, ಸೊ ಬೆಳೆಯದೇನು ಹೋಗ್ಬಿಡತ್ತೆ. ಸೊ ಮೊದಲು ಅವರು ತಮ್ಮ ಮಣ್ಣಿನ ಫಲವತ್ತ ಜಾಸ್ತಿ ಮಾಡ್ಕೋಬೇಕು, ಇನ್ನೊಂದು ಈರುಳ್ಳಿ ಬಿತ್ತನೆ ಮಾಡೋದು ಅದನ್ನ ಅಪ್ರೋಚ್ ಮಾಡಬೇಕು. ನೀವು ಯಂತ್ರಗಳನ್ನ ಬಳಸ್ತೀರಿ ಅಂತ, ಯಾವ್ದಕ್ಕೆಲ್ಲ ಬಳಸ್ಕೋತೀರಿ? ಎಲ್ಲದಕ್ಕೂ ಯಂತ್ರಗಳು ಇದೆ ಬಳಸ್ತೀನಿ. ಬಿತ್ತನೆ ಮಾಡೋದಕ್ಕೂ ಯಂತ್ರ ಇದೆ ನನ್ನ ಹತ್ರ. ಆಮೇಲೆ ಕುಂಟಿ ಹೊಡೆಯೋದು, ನೇಗಿಲು ಹೊಡೆಯೋದು ಎಲ್ಲ ಯಂತ್ರದಲ್ಲೇ ಮಾಡ್ತೀನಿ. ಎರಡು ದನಗಳಿದೆ, ಸೊ ಅದನ್ನ ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ಈಗ ಅಂದ್ರೆ ಈರುಳ್ಳಿ ಬೆಳೆಯಲ್ಲಿ ನೀವೊಂದು ಒಂದು ಒಳ್ಳೆಯ ಒಂದು ಫಸಲನ್ನು ಪಡೆದು ಒಂದು ನೆಮ್ಮದಿಯಿಂದ ಇದ್ದೀರಿ ಅಂತ. ಈರುಳ್ಳಿ, ಕಲ್ಲಂಗಡಿ ಅದು ಬೆಳಿತೀವಿ. ಕಲ್ಲಂಗಡಿ ಎಷ್ಟು ಪ್ರದೇಶದಲ್ಲಿದೆ? ಕಲ್ಲಂಗಡಿ 2 ಎಕರೆ ಅಲ್ಲಿದೆ. ಇವಾಗ 27 ದಿವಸ ಆಯ್ತು ಆಗ್ಬಿಟ್ಟು. ಎಷ್ಟು ದಿನ ಬೇಕು ಅದಕ್ಕೆ? ಅದು 55 ದಿವಸ ಬೇಕು. ಸೊ ಕಲ್ಲಂಗಡಿ ಈರುಳ್ಳಿಕ್ಕಿನ ನನಗೆ ಇಷ್ಟವಾದ ಫಸಲು ಅಂತಂದ್ರೆ ಕಲ್ಲಂಗಡಿ. ಸೊ 4 ವರ್ಷದಿಂದ ಕಲ್ಲಂಗಡಿ ಮಾಡ್ತಾ ಇದ್ದೀನಿ. ನನ್ನ ಕೈ ಸೀಸನ್ ವೈಸ್ ಬೆಳೆ ಬೇಸಿಗೆ ಕಾಲದಲ್ಲಿ ಎಲ್ಲಾ ಬೆಳೆ ಆದ್ಮೇಲೆ ಅದೊಂದು 55 ದಿವಸದಲ್ಲ ಬರುತ್ತೆ, ಆಮೇಲೆ ದುಡ್ಡು ಚೆನ್ನಾಗಿ ಕೊಡುತ್ತೆ. ಏನು ಯಾವ ತಳಿಯನ್ನ ಬಳಸ್ತೀರಿ ಅದಕ್ಕೆ? ಮೆಲೋಡಿ ಅಂತ ತಳಿ ಇದೆ, ಐಸ್ ಬಾಕ್ಸ್ ವೆರೈಟಿ ಅದು. ಸೊ ಮೇಲೆ ಡಾರ್ಕ್ ಗ್ರೀನ್ ಬರುತ್ತೆ, ಹಸಿರು ಡಾರ್ಕ್ ಐಸ್ ಬಾಕ್ಸ್ ವೆರೈಟಿ ಚೆನ್ನಾಗಿರುತ್ತೆ. ಎಕರೆಗೆ 26 ಟನ್ ಬೆಳೆದಿದ್ದೀನಿ. ಮೇಲೆ ಹಸಿರು ಇರುತ್ತೆ, ಒಳಗೆ ಕೆಂಪು ಇರುತ್ತೆ. ಕೆಲವೊಮ್ಮೆ ಹಳದಿ ಬಣ್ಣದ್ದು ಕೂಡ ಬರ್ತಾ ಇಲ್ಲ ತಳಿ? ಬರುತ್ತೆ. ನಮ್ಮ ಹತ್ರ ಅಷ್ಟು ಮಾರ್ಕೆಟ್ ಇಲ್ಲ, ಜನರಿಗೆ ಅಷ್ಟು ಅದ್ರ ಬಗ್ಗೆ ಇನ್ನೂ ಜ್ಞಾನ ಇಲ್ಲ, ಒಲವೂ ಇಲ್ಲ. ಸೊ ಅದಕ್ಕೆ ನಾನು ಬೆಳೆಯೋದಕ್ಕೆ ಸ್ವಲ್ಪ ಹಿಂದೆ ಆಗ್ತಾ ಇದ್ದೀನಿ. ಇನ್ನು ಈ ಕಲ್ಲಂಗಡಿಯನ್ನ ನೀವು ಈ ತಳಿಯನ್ನ ಬೆಳಿತೀರಿ, ಮೆಲಡಿಯನ್ನ, ಅದು ಒಳ್ಳೆ ಮಾರುಕಟ್ಟೆಯಲ್ಲೆಲ್ಲ ವ್ಯಾಪಕ ಬೇಡಿಕೆ ಇದೇನ? ತುಂಬಾ ಬೇಡಿಕೆ. ಈಗ ನೀವು 2.5 ಎಕರೆಯಲ್ಲಿ ಹಾಕಿದ್ದೀನಿ? 2 ಎಕರೆಯಲ್ಲಿ. 2 ಎಕರೆಯಲ್ಲಿ ನೀವು ಕಲ್ಲಂಗಡಿ ಹಾಕಿದಿರಲ್ಲ, ಅಲ್ಲಿ ಎಷ್ಟು ಬೆಳೆಯನ್ನ ನಿರೀಕ್ಷೆ ಮಾಡ್ತೀರಿ? ಸುಮಾರು ಒಂದು 50 ಟನ್ ಬರಬೇಕು. ಹೇಗಿದೆ ರೇಟ್? ಹೇಗಿದೆ ರೇಟ್? ಇವಾಗ 8 ರೂಪಾಯಿ 9 ರೂಪಾಯಿ ನಡೀತಾ ಇದೆ. ನೀವು ರೈತರು ಕೊಡುವಾಗ 8-9 ರೂಪಾಯಿ ಇರುತ್ತದೆ? 8-9 ರೂಪಾಯಿ ಇರುತ್ತೆ. ಮಾರ್ಕೆಟ್ ಅಲ್ಲಿ ರೇಟ್ ಅಲ್ಲಿ 20 ರೂಪಾಯಿ ಕೆಜಿ ಸ್ಟ್ಯಾಂಡರ್ಡ್ ಇದೆ, ಬೆಂಚ್ ಮಾರ್ಕ್ ಪ್ರೈಸ್ ತರ ಇದೆ. ಲೋಕಲ್ ಮಾರ್ಕೆಟ್ ನಲ್ಲಿ ಕೊಡ್ತೀರಾ ಅಥವಾ ನೀವು ಹೊರಗೆ ಎಲ್ಲಾದ್ರೂ ಸಾಗಿಸ್ತೀರಾ? ಭಾಗವನ್ಸ್ ಬರ್ತಾರೆ, ಒಳ್ಳೆ ರೇಟ್ ಕಲ್ತ್ರೆ ಅವ್ರು ಕೊಟ್ಬಿಡ್ತೀವಿ, ಇಲ್ಲಾದ್ರೆ ಲೋಕಲ್ ಮಾರ್ಕೆಟ್ ಅಲ್ಲಿ ಮಾಡ್ಬಿಡ್ತೀವಿ. ಮತ್ತೆ ನೀವು ಹೇಳಿದ್ರಿ ಸತೀಶ್ ಅವರೇ, ಸಿಹಿ ಮೆಕ್ಕೆಜೋಳ ಕೂಡ ಬೆಳಿತೇನೆ ಅಂತ, ಅದು ಹೇಗೆ ಬೆಳಿತೀರಿ ಸ್ವಲ್ಪ ಹೇಳ್ತೀರಾ? ಸಿಹಿ ಮೆಕ್ಕೆಜೋಳ ಏನಿದೆ ಕಲ್ಲಂಗಡಿ ಆದ್ಮೇಲೆ ಬೆಳಿತೀನಿ. ಓ, ಅನ್ನು ಒಂದು ಬೆಳೆ ಆದಾಗ ಮತ್ತೊಂದು ಬೆಳೆ. ಸೊ ನನ್ನ ಐಡಿಯಾ ಏನು ಅಂತಂದ್ರೆ 2-3 ತಿಂಗಳಿಗೊಮ್ಮೆ ನನ್ಗೆ ದುಡ್ಡು ಬರಬೇಕು. ಇವಾಗ ನಾನು ಸ್ಯಾಲರಿಡ್ ಎಂಪ್ಲಾಯಿ ಇದ್ದೆ, ತಿಂಗಳಿಗೊಮ್ಮೆ ದುಡ್ಡು ಬರ್ತಾ ಇತ್ತು. ಒಂದ್ ತಿಂಗಳಲ್ಲಿ ದುಡ್ಡು ಬರಲಿಲ್ಲ ಪರವಾಗಿಲ್ಲ, 2-3 ತಿಂಗಳಿಗೊಮ್ಮೆ ದುಡ್ಡು ಬರಲಿ ಅಂತ. ಸೊ ಆತರ ನಾನು ಕ್ವಾರ್ಟರ್ಲಿ ದುಡ್ಡು ಬರಬೇಕು ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೇನೆ. ಈ ಕಡಿಮೆ ಅವಧಿಯ ಬೆಳೆಗಳನ್ನೆಲ್ಲ ಅವಧಿ ಎಷ್ಟು ಇರ್ತದೆ? ಸಿಹಿ ಮೆಕ್ಕೆಜೋಳ 85 ದಿವಸದಲ್ಲಿ ನೀವು ಬೆಳಿಬಹುದು. 85 ದಿವಸದಲ್ಲಿ 3 ತಿಂಗಳಲ್ಲಿ ಬೆಳೆ ಸಿಗುತ್ತೆ. ಇವಾಗ ನನ್ನ ಬೆಳೆ 17-18 ಖಾಲಿ ಆಗುತ್ತೆ, ಅದಾದ್ಮೇಲೆ ಸಿಹಿ ಮೆಕ್ಕೆಜೋಳ ನಾಟಿ ಮಾಡ್ತೇನೆ. ಸಿಹಿ ಮೆಕ್ಕೆಜೋಳ ನಾಟಿ ಮಾಡಿದ್ಮೇಲೆ 85 ದಿವಸದಲ್ಲಿ ಬರುತ್ತೆ. ಬೇಡಿಕೆ ಇದೆ ನಾ ಸಿಹಿ ಮೆಕ್ಕೆ? ಬೇಡಿಕೆ ಇದೆ. ಸ್ವಲ್ಪ June 6th-7th ಮಿರ್ಗ ಹೊಡುತ್ತಲ್ಲ, ಅದಾದ್ಮೇಲೆ ಮಳೆ ಚೆನ್ನಾಗಿತ್ತು, ಟೆಂಪರೇಚರ್ ಡೌನ್ ಇತ್ತು, ಕಡಿಮೆ ಇತ್ತು ಅಂತಂದ್ರೆ ಅದಕ್ಕೆ ಬೇಡಿಕೆ ಚೆನ್ನಾಗಿರುತ್ತೆ. ಈ ಸಿಹಿ ಮೆಕ್ಕೆಜೋಳಕ್ಕೆ ಹೇಗಿದೆ ರೇಟ್ ಎಲ್ಲ? ರೇಟ್ ಇದೆ, ಒಳ್ಳೆ ರೇಟ್. 7 ರೂಪಾಯಿಗೆ ಒಂದು ಪೀಸ್ ತರ ಬಿದ್ದಿದೆ, ಅಂದ್ರೆ ಒಂದು ಚೀಲದಲ್ಲಿ ಒಂದು 80-90 ಕೂಡುತ್ತೆ ಸಿಹಿ ಮೆಕ್ಕೆಜೋಳ. 700 ರೂಪಾಯಿ ತನಕ ಮಾರಿದ್ದೀನಿ ನಾನು. ರೋಗ ಬಾಧೆ ಏನೂ ಇಲ್ಲ, ಅದಕ್ಕೆ ಒಂದು ಕೀಟ ಬರುತ್ತೆ, ಅಮೆರಿಕನ್ ಫಾಲ್ ಆರ್ಮಿ ವರ್ಮ್ ಅಂತ ಬರುತ್ತೆ, ಅದು ಒಂದೇ ಬರುತ್ತೆ. ಇದು ಸುಮಾರು 3-4 ವರ್ಷದಿಂದ ಅದು ತುಂಬಾ ಬರ್ತಾ ಇದೆ.

ಯೋಗಿ ಬಾಲ